ಬೆಳವಣಿಗೆ ಹಂತಗಳು ಅಂತಿದ್ದಾವೆ. ಮೊಟ್ಟೆ ಇಡುತ್ತೆ, ಮರಿಹುಳ ಆಗುತ್ತೆ, ಕೋಶ ಆಗುತ್ತೆ, ಮತ್ತೆ ಜೀರುಂಡೆ ಆಗುತ್ತೆ. ಸೊ ಜನರಲ್ ಆಗಿ ನಾವು ಇದನ್ನ ಮೇ ಬೀಟಲ್ಸ್ ಅಥವಾ ಜೂನ್ ಬೀಟಲ್ಸ್ ಅಂತ ಕರಿತೀವಿ. ಅಂದ್ರೆ ಮೊದಲು ಮುಂಗಾರು ಬಂದಾಗ ಈ ದುಂಬಿಗಳು ಹೊರಗೆ ಬರುವಂತದ್ದು, ನಂತರ ಹೊರಗೆ ಬಂದಂತ ದುಂಬಿಗಳು ಹಾರಾಟ ನಡೆಸಿ ನಂತರ ಭೂಮಿ ಒಳಗೆ ಸೇರಿ ಸುಮಾರು 100-250 ಮೊಟ್ಟೆ ಭೂಮಿ ಒಳಗೆ ಅದು ಇಡುವಂತದ್ದು. ಸೊ ನಂತರ ಮರಿಯಾದಂತ ಹುಳುಗಳು ಅಲ್ಲಿ ಇರುವಂತ ಸತ್ತಿರೋ ಪದಾರ್ಥಗಳನ್ನ ತಿನ್ನೋದ್ರ ಜೊತೆಗೆ ಅವಕ್ಕೆ ಯಾವಾಗ ಕೊರತೆ ಆಗುತ್ತೋ ಅಂತ ಸಮಯಗಳಲ್ಲಿ ಬೇರೆಗಳನ್ನ ಕಟ್ ಮಾಡಿ ಬೇರನ್ನ ತಿಂದು ಬದುಕುವಂತದಕ್ಕೋಸ್ಕರ ನಾವು ಬೇರುಳ ಅಂತ ಕರಿತೀವಿ. ಸೊ ಈ ಬೇರುಳಗ ಬಾಧೆ ಬಂದಾಗ ಗಿಡಗಳಲ್ಲಿ ನಮ್ ಸಮಸ್ಯೆ ಅನ್ನೋದಾದ್ರೆ ಯಾವಾಗ ತಂತು ಬೇರುಗಳನ್ನೆಲ್ಲ ಕಟ್ ಮಾಡಿ ನಾಶ ಮಾಡುತ್ತೆ ಅಂತ ಟೈಮಲ್ಲಿ ಗಿಡಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತ ಪೋಷಕಾಂಶಗಳಾಗಿರ್ಬೋದು ನೀರಾಗಿರ್ಬೋದು ಎರಡನ್ನೂ ಹೀರ್ಕೊಳ್ಳೋಂತ ವ್ಯವಸ್ಥೆ ಕಡಿಮೆ ಆಗೋದ್ರಿಂದ ಗಿಡಗಳು ಬತ್ತುತ್ತವೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ನಂತರ ಇಳುವರಿ ನಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೇರುಹುಳುಗಳನ್ನ ಹತೋಟಿ ಮಾಡಿ ಅಂತ ರೈತರಿಗೆ ಹೇಳ್ತಿರ್ತೀವಿ. ಸೊ ಜನರಲ್ ಆಗಿ ನಾವು ಇದನ್ನ ಸಾಕಷ್ಟು ಹಂತಗಳಲ್ಲಿ ಬೇರುಹುಳುಗಳನ್ನ ಹತೋಟಿ ಮಾಡಕ್ ಹೇಳ್ತೀವಿ. ನಾನು ಇವತ್ತು ಹೇಳುವಂತದ್ದು ಜೈವಿಕವಾಗಿ ಹತೋಟಿ ಮಾಡೋದ್ರ ಬಗ್ಗೆ ಮಾಹಿತಿ ಅನಿಸ್ತೀನಿ. ಸೊ ಜೈವಿಕವಾಗಿ ಅಂತ ಬಂದ್ರೆ ಒಂದು ನಾವು ಹಾಕುವಂತ ಕೊಟ್ಟಿಗೆ ಗೊಬ್ಬರ. ಸೊ ಜನರಲ್ ಆಗಿ ಎಲ್ಲಾ ಬೆಳೆಗಳಿಗೆ ನಾವು ಕೊಟ್ಟಿಗೆ ಗೊಬ್ಬರ ಶಿಫಾರಸು ಮಾಡ್ತಿರ್ತೀವಿ. ಆ ದೊನ್ವಿನ ಗೊಬ್ಬರ ಹಾಕ್ಬೇಕಾದ್ರೆ ಅದಕ್ಕೆ ನಾವು ಮೆಟರಿಸಿಮ್ ಅಂತೇಳಿ ಹಸಿರು ಶಿಲೀಂಧ್ರ ಒಂದು ಬರುತ್ತೆ. ಈ ಒಂದು ಶಿಲೀಂಧ್ರನ ತಗೊಂಡು 1 ಟನ್ ಗೊಬ್ಬರಕ್ಕೆ 6 kg ಶಿಲೀಂಧ್ರ ಮಿಶ್ರಣ ಮಾಡಿ ಆ ಮಿಶ್ರಿತ ಗೊಬ್ಬರವನ್ನು ಒಂದೊಂದು ಮರಕ್ಕೆ ಬೇಕಂದ್ರೆ ನಾವು 5-10 kg ಹಾಕೊಡ್ಬೋದು. ಅಂತ ಸಮಯದಲ್ಲಿ ಬೇರುಳ ಆ ಒಂದು ಗೊಬ್ಬರದಲ್ಲಿ ಬೆರೆಸಿರುವಂತಹ ಶಿಲೀಂಧ್ರಕ್ಕೆ ಕಾಂಟ್ಯಾಕ್ಟ್ ಬಂದಾಗ ಅವು ಅದರ ಮೇಲೆ ಬೆಳವಣಿಗೆ ಆಗಿ ಆ ಹುಳುಗಳು ನಾಶ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಕೆಲವು ಸತಿ ನಾವು ಇನ್ನೊಂದು ಜಂತುಹುಳುಗಳನ್ನ ಶಿಫಾರಸು ಮಾಡ್ತೀವಿ. ಸೊ ಜೈವಿಕವಾಗಿ EPN ಅಂತ ಕರಿತೀವಿ, ಎಂಟಮೋಪೆಥೋಜೆನಿಕ್ ನಿಮೆಟೋಡ್ಸ್ ಅಂತ ಕರಿತೀವಿ. ಸೊ ಈ ಜಂತುಹುಳುಗಳು ಇವತ್ತು ನಾವು ಎಕರೆಗೆ 2 kg ಶಿಫಾರಸು ಮಾಡ್ತೀವಿ. ಈ 2 kg ಪೌಡರ್ನ ತಗೊಂಡು ಮರಳಾಗಿರ್ಬೋದು ಅಥವಾ ಚೆನ್ನಾಗಿ ಉಡಿ ಆಗಿರುವಂತ ಗೊಬ್ಬರ ಆಗಿರ್ಬೋದು, ಅದಕ್ಕೆ 2 kg EPN ಪೌಡರ್ನ ಮಿಶ್ರಣ ಮಾಡಿ ನೀವು ಎಲ್ಲಿ ನಮಗೆ ಬೇರುಳು ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಬೋದು ಅಂತ ಪ್ರದೇಶಗಳು ಚೆಲ್ಕೊಟ್ಟಾಗ ಈ ಜಂತುಹುಳುಗಳು ಭೂಮಿ ಒಳಗೆ ಸೇರಿದ ನಂತರ ಆ ಬೇರುಳುಗಳ ಹೊಟ್ಟೆ ಒಳಗೆ ಸೇರಿ ಅದನ್ನ ನಾಶ ಮಾಡಿ ನಮಗೆ ಅದನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ವಿಶ್ವ ಏಡ್ಸ್ ದಿನ 2025 ಈ ವರ್ಷದ ಘೋಷವಾಕ್ಯ HIV ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸುವುದು. HIV ಸೋಂಕು ಕೇವಲ 4 ವಿಧಾನಗಳಲ್ಲಿ ಹರಡುತ್ತದೆ. HIV ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡುವ HIV ಮತ್ತು ಸಿಫಿಲಿಸ್ ಸೋಂಕನ್ನು ನಿಯಂತ್ರಿಸಿ HIV ಮುಕ್ತ ರಾಜ್ಯದ ಪರಿಕಲ್ಪನೆಯಲ್ಲಿ ಪಾಲುದಾರರಾಗಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಪೌರಾಣಿಕ ನಾಟಕ ಕುರುಕ್ಷೇತ್ರ ಇದೇ ತಿಂಗಳ December 6 ವಕೀಲರ ದಿನಾಚರಣೆಯ ಪ್ರಯುಕ್ತ ಚಿತ್ರದುರ್ಗದ ಜಿಲ್ಲಾ ವಕೀಲರ ಸಂಘ ಹಾಗೂ ವಕೀಲರ ಸಾಂಸ್ಕೃತಿಕ ಕಲಾ ಬಳಗ ಇವರ ವತಿಯಿಂದ ವಿ ಪುಟ್ಟಸ್ವಾಮಯ್ಯ ವಿರಚಿತ ಧರ್ಮರಾಜ್ಯ ಸ್ಥಾಪನೆ ಮಹಾಭಾರತ ಆಧಾರಿತ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಲು ಕೋರಲಾಗಿದೆ. ವೀಕ್ಷಿಸಿ ನಾಟಕ ಕುರುಕ್ಷೇತ್ರ ಇದೇ ತಿಂಗಳ December 6 ರಾತ್ರಿ 8 PM. ಸ್ಥಳ ಜಿಲ್ಲಾ ನ್ಯಾಯಾಲಯ ಮುಂಭಾಗ, ವಕೀಲರ ಸಂಘ, ಚಿತ್ರದುರ್ಗ. LIC ಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದ್ರೆ ಬೆನಿಫಿಟ್ ಗಳೆಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹವಾಮಾನ ವರದಿ. ರಾಜ್ಯಾದ್ಯಂತ ಈಶಾನ್ಯ ಮಾನ್ಸೂನ್ ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಮುಂದಿನ 24 ಗಂಟೆಯವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಕವಿಯುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 24 ಡಿಗ್ರಿ ಸೆಲ್ಸಿಯಸ್ ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 4,400 ಗರಿಷ್ಠ 8,196. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,700. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ 23,000. ನೆಲಗಡಲೆ ಕ್ವಿಂಟಾಲ್ಗೆ ಗರಿಷ್ಠ ಹಾಗೂ ಕನಿಷ್ಠ 3,756. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,980. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 25,000 ಗರಿಷ್ಠ 29,000. ತೆಂಗಿನಕಾಯಿ ಕನಿಷ್ಠ ಹಾಗೂ ಗರಿಷ್ಠ 29,550 ಗರಿಷ್ಠ 29,550. ಕನಿಷ್ಠ ಮೆಕ್ಕೆಜೋಳ 1,650 ಗರಿಷ್ಠ 1,900. ಹೊಸದುರ್ಗ ಮಾರುಕಟ್ಟೆ ಧಾರಣೆ ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 28,000 ಗರಿಷ್ಠ 33,000. ಕೊಬ್ಬರಿ ಕ್ವಿಂಟಾಲ್ಗೆ 17,800 25,000. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,750 ಗರಿಷ್ಠ 3,850. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಜನಪದ ಗೀತೆಗಳು. ಸುಖ ಎಲ್ಲಾರಿಗೆಲ್ಲೈ ತವ್ವಾ. ಕೊರಳಲ್ ಧರಿಸಿ ಅನುಕಾ